ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮರ್ ನೆಟ್ವರ್ಕ್ ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಎರೆಗೊಬ್ಬರದ ಬಳಕೆ ಹಾಗೂ ಇರುನೆಲೆಯ ಪಾತ್ರ ಕುರಿತಂತೆ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವ ಡಾ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಬಿ ಪಂಪನಗೌಡ ಅವರು. ಪಂಪನಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಗೆಲ್ಲ ಗೊತ್ತೇ ಇದೆ, ಸಾವಯವ ಕೃಷಿ ವಿಧಾನಗಳನ್ನ ನಮ್ಮ ಕೃಷಿಕರು ಯಶಸ್ವಿಯಾಗಿ ಬಳಸ್ತಾ ಇದ್ದಾರೆ. ಈ ಸಾವಯವ ಕೃಷಿ ವಿಧಾನದಲ್ಲಿ ಎರೆಗೊಬ್ಬರದ ಪ್ರಾಮುಖ್ಯತೆಯೂ ಬಹಳಷ್ಟಿದೆ. ಎರೆಹುಳಗಳನ್ನ ಸಾಕಣೆ ಮಾಡುವಂಥದ್ದು, ಎರೆಗೊಬ್ಬರವನ್ನ ತಯಾರಿ ಮಾಡುವಂಥದ್ದು, ಅದಕ್ಕೋಸ್ಕರ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಪ್ರಯತ್ನ ಮಾಡ್ತಿರುವಂತವರು ಇದ್ದಾರೆ. ಇಷ್ಟಿದ್ದು ಸಹ ಈ ಸಂದರ್ಭದಲ್ಲಿ ಈ ಎರೆಹುಳವನ್ನ ಕೃಷಿಯಲ್ಲಿ ಇವತ್ತಿನ ಸಂದರ್ಭದಲ್ಲೂ ಸಹ, ಹಿಂದೇನೂ ಇತ್ತು, ಯಾಕಂದ್ರೆ ಅದು ಉಳುಮೆ ಸಹಜವಾಗಿಯೇ ಮಾಡುವಂಥದ್ದು, ರೈತನ ಮಿತ್ರ ಅಂತಾನೆ ನಾವು ಅನ್ಕೊಂಡು ಬಂದಿದ್ದೀವಿ. ಅದು ಕಾಲಕ್ರಮೇಣ ರಾಸಾಯನಿಕಗಳ ಒಂದು ಹೆಚ್ಚಿನ ಬಳಕೆಯಿಂದಾಗಿ ಅದರ ಒಂದು ಸಂತತಿ ಆ ಭೂಮಿಯಲ್ಲಿ ಕಡಿಮೆ ಆಗ್ತಾ ಇತ್ತು. ಕೆಲವು ಪ್ರದೇಶಗಳಲ್ಲಿ ಉಳಿಸ್ಕೊಂಡವರು ಇದ್ರು. ಈಗ ಮತ್ತೆ ಅದಕ್ಕೆ ಒಂದು ಕಾಯಕಲ್ಪ ನೀಡಬೇಕು, ಮತ್ತೆ ಅದನ್ನ ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕೃಷಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೇಳಿ, ಈ ಎರೆಹುಳುವನ್ನ ನಾವು ಕೃಷಿಯಲ್ಲಿ ಎಷ್ಟು ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ದೀವಿ, ಇನ್ನು ಬಳಸ್ಕೊಳ್ಳೋದಕ್ಕೆ ಏನೆಲ್ಲ ಅವಕಾಶಗಳಿದೆ, ಈ ಎರೆಹುಳುಗಳ ಒಂದು ಸಂಖ್ಯೆಯನ್ನ ಹೆಚ್ಚಿಸೋದಿಕ್ಕೆ ಅಥವಾ ಎರೆಹುಳುವನ್ನೇ ಒಂದು ಕೃಷಿ ಉತ್ಪನ್ನವಾಗಿ ನಾವು ಮಾಡ್ಕೊಳ್ಳೋದಕ್ಕೂ ಅವಕಾಶಗಳು ಇರುತ್ತಾ, ಈ ಬಗ್ಗೆ ತಿಳಿಸ್ಕೊಡಿ. ನಮಸ್ಕಾರ ಸರ್. ಇತ್ತೀಚೆಗೆ ಎಲ್ಲ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ರೈತರು ಸಾವಯವ ಕೃಷಿಗೆ ಕೃಷಿಯೊಳಗೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥದ್ದು ತಮ್ಮೆಲ್ಲರ ತಿಳಿದಿದೆ. ಸಾವಯವ ಕೃಷಿಯೊಳಗೆ ಅಂದ ತಕ್ಷಣ ರೈತರಿಗೆ ಏನು ಮನವರಿಕೆ? ಯಾಕಂದ್ರೆ ಕೃಷಿ ಅಂದ ತಕ್ಷಣ ಅಂತಕ್ಕಂಥದ್ದು ಮಾಡ್ತಕ್ಕಂಥ ವಿಧಾನಕ್ಕನುಸಾರವಾಗಿ ಕೃಷಿಗೆ ನಾವು ಹೆಸರು ಕೊಡ್ತಾ ಹೋಗ್ತೇವೆ. ಸಾವಯವ ಕೃಷಿ ಅಂತಕ್ಕಂಥದ್ದು ನಮ್ದು ಇಂದಿನ ಒಂದು ಪೂರ್ವಜರ ಪರಂಪರೆನೇ ಸಾವಯವ ಕೃಷಿಗೆ ಆಗಿತ್ತು. ಅದಾಗಿತ್ತು ಕಾರಣಾಂತರದಿಂದ ಅಥವಾ ಜನಸಂಖ್ಯೆ ಏರಿದಂತೆಲ್ಲ ಅದು ಬದಲಾವಣೆ ಹೊಂದ ಇವತ್ತು ಆಧುನಿಕ ಕೃಷಿಗೆ ನಾವು ಎಷ್ಟು ಒತ್ತು ಕೊಟ್ಟು ಪ್ರಾರಂಭ ಮಾಡಿದ್ರು. ಹೆಚ್ಚು ಕಡಿಮೆ ಅದು 1965 ಒಂದು ಹಸಿರು ಕ್ರಾಂತಿ ಅಂತಾನೆ ಪ್ರಾರಂಭ ಆದಂಗಿಂದ ಅಲ್ಲಿಂದ ಮುಂದುವರಿಸ್ಕೊಂತ ಬಂದು ಇವತ್ತು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ, ಹೆಚ್ಚಿನ ಕೀಟನಾಶಕಗಳ ಬಳಕೆಯಿಂದ ಆಹಾರದ ಮೇಲೆ ಮತ್ತು ಉತ್ಪಾದನೆ ಮೇಲೆ ಇಳುವರಿ ಹೆಚ್ಚಾದ್ರೂ ಕೂಡ ಆಹಾರದ ಮೇಲೆ ಇವತ್ತು ದುಷ್ಪರಿಣಾಮ ಉಂಟಾಗೋದ್ರಿಂದ ಮತ್ತೆ ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಅಥವಾ ಇವತ್ತು ಜನ ಹೆಚ್ಚಿಗೆ ಒಲವು ಕೊಡ್ತಾರೆ. ಸಾವಯವ ಕೃಷಿ ಅಂದ್ರೆ ಇಷ್ಟೇ, ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಾರ್ದನೆ ಅಥವಾ ಕೀಟನಾಶಕಗಳನ್ನ ಬಳಸಲಾರ್ದನೆ ಏನು ಹೊರಗಡೆಯಿಂದ ನಾವು ಸಾವಯವ ವಸ್ತುಗಳನ್ನ ಅಥವಾ ಪ್ರಾಣಿಜನ್ಯ ವಸ್ತುಗಳು ಅಥವಾ ಉದಾಹರಣೆಗಳದಾದ್ರೆ ಕಸ ಕಡ್ಡಿ ಕಡಿ ಏನ್ ಗಂಜಲ ಸಿಗುತ್ತೆ, ವೇಸ್ಟ್ ಏನ್ ಸಿಗ್ತವೆ, ಕೃಷಿ ತ್ಯಾಜ್ಯ ವಸ್ತುಗಳೇನ್ ಸಿಗ್ತವೆ ಅಥವಾ ಪ್ರಾಣಿ ತ್ಯಾಜ್ಯ ವಸ್ತುಗಳೇನ್ ಸಿಗ್ತವೆ, ಅವುಗಳನ್ನೆಲ್ಲ ಬಳಸಿಕೊಂಡು ಮಾಡ್ತಕ್ಕಂತ ಒಂದು ಗೊಬ್ಬರ ತಯಾರಿಸ್ತಕ್ಕಂಥ ವಿಧಾನವೇ ಒಂದು ಸಾವಯವ ಕೃಷಿ ಅಂಶ ಅಂತ ನಾವು ಹೇಳ್ತೀವಿ. ರೈತರಿಗೆ ಸಾವಯವ ಕೃಷಿ ಅಂದ ತಕ್ಷಣ, ಈಗ ಒಬ್ಬ ರೈತ ಸಾವಯವ ಕೃಷಿ ಪ್ರಾರಂಭ ಮಾಡಬೇಕು ಅಂದ ತಕ್ಷಣ ನೇರವಾಗಿ ನಾನು ಆಧುನಿಕ ಕೃಷಿಯಿಂದ ಒಂದೇ ಸಲ ನೇರವಾಗಿ ಬದಲಾವಣೆ ಆಗ್ಬಿಡ್ತೀನಿ, 100% 100% ಒಂದೇ ಸಲ ಬದಲಾವಣೆ ಆಗ್ಬಿಡ್ತೀನಿ ಅಂತಕ್ಕಂಥದ್ದು ತಪ್ಪು ಕಲ್ಪನೆ ಪ್ರಾರಂಭ ಆಗ್ಬಿಟ್ಟಿದೆ ಅದು. ಯಾಕಂದ್ರೆ ಈಗ ರೈತರು ಕೂಡ ಅದನ್ನ ಮಾಡ್ತಾ ಇದ್ದಾರೆ. ನಾನು ರೈತರು ಆ ತರ ಬದಲಾವಣೆ ಬೇಡ ಅಂತಕ್ಕಂಥ ವಿಚಾರನ ಸ್ಪಷ್ಟಪಡಿಸ್ತೇನೆ ರೈತರಿಗೆ. ಯಾಕೆ ಅಂದ್ರೆ ನಾವು ಸಾವಯವ ಕೃಷಿಯಿಂದ ಬದಲಾಗಿರ್ತಕ್ಕಂಥದ್ದು ಕನಿಷ್ಠ 1965 ಹೆಚ್ಚಿಗೆ ಅಂದ್ರೆ ಹೆಚ್ಚು ಕಡಿಮೆ ನಂದು 50-60 ವರ್ಷದಿಂದಾನೇ ನಾವು ಅದನ್ನ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಾಡ್ತಾ ಬಂದ್ರಿಂದ ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗ್ಬಿಟ್ಟಿದೆ.

ಇನ್ನೊಂದು ಹಸಿರೆಲೆ ಗೊಬ್ಬರಗಳು ಬಳಕೆ ಹೆಚ್ಚಾಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಬೇರೆ ವೇ ನಮ್ಗೆ ಇವತ್ತು ಸಗಣಿ ಗೊಬ್ಬರದ ಬಳಕೆ ಹೆಚ್ಚಾಗಿರೋದ್ರೂ ಮಾರ್ಕೆಟ್ ನಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನೀವು ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರ ತಗೋಬೇಕಂದ್ರೆ ಇವತ್ತು 4,000 ರೂಪಾಯಿ ಖರ್ಚಾಗ್ತದೆ, 5,000 ರೂಪಾಯಿ ಖರ್ಚಾಗ್ತದೆ. ಇವತ್ತು ಬಳಸೋದು ನಾವು 10 ಟನ್ ಎಕರೆಗೆ ಹಾಕಿ ಅಂತ ಹೇಳಿದ್ರೆ ಕನಿಷ್ಠ 5 ಟ್ಯಾಕ್ಟರ್ ಹಾಕ್ಬೇಕು, ಅದ್ರ ಕಾಸ್ಟ್ 25-30 ಸಾವಿರ ರೂಪಾಯಿ ಆಗ್ತದೆ. ಆ ಪರಿಸ್ಥಿತಿ ಬಂದಿದೆ. ಅಂತ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳು ಇದಕ್ಕೆ ಪರ್ಯಾಯ ಆಗಬಲ್ವು? ಹಸಿರೆಲೆ ಗೊಬ್ಬರಗಳು ಪರ್ಯಾಯ ಅಂತಂದ್ರೆ ಉದಾಹರಣೆಗೆ ಡಯಾನ್ಸ್ ಇದಾವೆ, ಸನ್ನಂಪ್ ಇದಾವೆ. ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಿ ಅಂದ್ರೆ ಬೆಳೆ ಬೆಳೆದಕ್ಕಿಂತ ಮುಂಚಿತವಾಗಿ ಬೆಳೆದು 50 ದಿವಸ ಅಂತರದಲ್ಲಿ 50 ದಿವಸ ಬೆಳೆದ ಒಂದು 50 ದಿವಸದಲ್ಲಿ ಹೂವು ಆಗಕ್ಕಿಂತ ಮುಂಚಿತವಾಗಿ ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ಉತ್ತಮವಾದ ಪೋಷಕಾಂಶಗಳನ್ನ ಮಣ್ಣಲ್ಲಿ ಶೇಖರಣೆ ಮಾಡಿ ಸಾವಯವ ಇಂಗಾಲ ಹೆಚ್ಚಲಿಕ್ಕೆ ಸಾಧ್ಯ ಇದೆ. ಇದು ಎರಡನೇ ಅಂಶ. ಮೂರನೇದು ಬಹಳ ಪ್ರಾಮುಖ್ಯತೆ. ಇವತ್ತು ಸಿಗತಕ್ಕಂಥ ಸಗಣಿ ಪ್ರಮಾಣನೇ ಕಡಿಮೆ ಆಗಿರೋದ್ರಿಂದ ಇರ್ತಕ್ಕಂಥ ಸಗಣಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡ್ಕೋಬೇಕಾಗಿತ್ತಂದ್ರೆ ಎರೆಹುಳುಗಳು ಬಹಳ ಶ್ರೇಷ್ಠ. ಇಲ್ಲಿ ಬಹಳ ಮುಖ್ಯ. ಯಾಕೆ ನಾನು ಎರೆಹುಳಕ್ಕೆ ರೈತರಿಗೆ ಬಹಳಷ್ಟು ಒತ್ತು ಕೊಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಗೊತ್ತಿದೆ ಎರೆಹುಳು ಎಲ್ಲರಿಗೆ ರೈತರ ಮಿತ್ರ, ಮಣ್ಣಲ್ಲಿ ಇರ್ತದೆ. ಮಣ್ಣಲ್ಲಿ ತೆಳಗಿರ್ತಕ್ಕ ಮೇಲಿನ ಮೇಲ್ಗೆ ಭಾಗಕ್ಕೆ ತಂದು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಸುಧಾರಿಸುತ್ತೆ. ಉಳುಮೆ ಮಾಡಿದ ರೀತಿಯೊಳಗೆ ನೀವು ಹೆಚ್ಚು ಎಸ್ಪೆಷಲಿ ನಮ್ಮ ಭಾರತ ದೇಶದ ಎರೆಹುಳುಗಳ ಜಾತಿ ಏನಿದೆ, ಎರೆಹುಳುಗಳಿಗೆ ಬಹಳಷ್ಟು ಜಾತಿಗಳಿದಾವೆ. 365 ಜಾತಿ ಎರೆಹುಳುಗಳು ಲಭ್ಯ ಇದೆ. ಬಟ್ ಅದರಲ್ಲಿ ನಮ್ಮ ಜಾತಿ ಎರೆಹುಳು ಬಹಳ ಶ್ರೇಷ್ಠ. ಈಗ ಮೂಲತಃ ನಾವೇನು ಇವತ್ತು ಎರೆಹುಳು ಕೃಷಿಗೆ ಬಳಸ್ತಕ್ಕಂಥದ್ದು ಮೂಲತಃ ಆಫ್ರಿಕನ್ ಜಾತಿ, ಅದು ಇಡ್ಲೆಸ್ ಯುಜಿನಿ ಅಂತಕ್ಕಂತ ಹೇಳ್ತೀವಿ, ಐಶಿನಿಯ ಪೆಟಿಡಾ ಅಂತಕ್ಕಂಥದ್ದು, ಪಿರೇನಿಕ್ಸ್ ಎಕ್ಸಿಬಿಟರ್. ಮೂರು ಜಾತಿ ಪಾಪ್ಯುಲರ್ ಆಗಿ ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಇವತ್ತು ಬಳಸ್ತಾ ಇದೀವಿ. ಈ ಮೂರು ಜಾತಿ ಹೊರತುಪಡಿಸಿ ನಮ್ದು ಇಂಡಿಯನ್ ಜಾತಿ ಅಂದ್ರೆ ಭಾರತೀಯ ಒಂದು ಜಾತಿ ಎರೆಹುಳ ಇದೆಯಲ್ಲ, ಬಹಳ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತಂದ್ರೆ ಮಣ್ಣೊಳಗ ನಮ್ದು ಜಾಸ್ತಿ ಮಣ್ಣು ತಿನ್ನೋದಕ್ಕೆ ಇಷ್ಟಪಡ್ತದೆ ನಮ್ ಜಾತಿ. ಇವು ಆಫ್ರಿಕನ್ ಜಾತಿಗಳು ಕಸಕಡ್ಡಿ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತವೆ, ವ್ಯತ್ಯಾಸ ಇಷ್ಟೆ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ನಮ್ಮ ಜಾತಿ ಎರೆಹುಳುಗಳು ಮಣ್ಣಲ್ಲಿರ್ತಕ್ಕಂಥ ಎರೆಹುಳುಗಳು ಭೂಮಿಯ ಒಳಗೆ 15 ಅಡಿ ಹಳೆಗೆ ಕೆಳಗೆ ಹೋಗಿ ಮೇಲೆ ಬರ್ತಕ್ಕಂಥ ತಾಕತ್ತು ನಮ್ಮ ಜಾತಿ ಎರೆಹುಳಕ್ಕಿದೆ. ಬಟ್ ಈ ಜಾತಿ ಎರೆಹುಳು ಆಫ್ರಿಕನ್ ಜಾತಿ ಎರೆಹುಳು ಕೇವಲ 2 ಅಡಿ ಮಾತ್ರ ಒಳಗೆ ಹೋಗಬಲ್ಲು. ಅದಕ್ಕೆ ಸಾಮಾನ್ಯವಾಗಿ ನೀವು ತೊಟ್ಟಿಗಳಿಗಿಟ್ಟು ಮಾಡಬೇಕಾದಾಗ 3 ಅಡಿ ಎತ್ತರ ಇರಲಿ, 3 ಅಡಿಗಿಂತ ಎತ್ತರಕ್ಕೆ ಜಾಸ್ತಿ ಬೇಡ ಅಂತಕ್ಕಂಥದ್ದು ಹೇಳ್ತಾರೆ. ಉದ್ದೇಶ ಅಂತಂದ್ರೆ ಒಳಗಡೆ ಹೋಗೋದಿಲ್ಲ, ಗೊಬ್ಬರಗಳಿಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಕೆಳಗೆ ಹೋದಂತೆ ಅಂತ ದೃಷ್ಟಿಯಿಂದ ಹೇಳ್ತಾರೆ. ಎರೆಹುಳುಗಳು ಬಹಳ ಸರ್ವಶ್ರೇಷ್ಠ, ನಮ್ಮ ಒಳ್ಳೆ ಜಾತಿ ಎರೆಹುಳುಗಳು ನಮ್ಮಲ್ಲಿ ಬಳಕೆ ಆಗಬೇಕು. ಸಾಮಾನ್ಯವಾಗಿ ಎರೆಹುಳಕ್ಕೂ ಸಗಣಿ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ ಸರ್? ಯಾಕೆಂದ್ರೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ ಸರ್. ಏನಂತಂದ್ರೆ ಎರೆಹುಳ ಗೊಬ್ಬರ ತಯಾರು ಮಾಡ್ಕೋಬೇಕಾದ್ರೆ ಸಗಣಿ ಗೊಬ್ಬರನ್ನೇ ನೀವು ಬಳಸ್ತೀರಿ, ಹಾಗಾದ್ರೆ ಸಗಣಿ ಗೊಬ್ಬರಕ್ಕೂ ಎರೆ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ ಇದೆ? ಹಾಗಾದ್ರೆ ಬಹಳಷ್ಟು ಜನ ಕೇಳ್ತಕ್ಕಂಥ ಪ್ರಶ್ನೆ ರೈತರು. ಏನ್ ವ್ಯತ್ಯಾಸ ಇಷ್ಟೇ, ನಾವು ಸಗಣಿ ಗೊಬ್ಬರನ ಎರೆ ಗೊಬ್ಬರ ತಯಾರು ಮಾಡೋಕ್ಕೆ ಸಗಣಿ ಗೊಬ್ಬರನ ಬಳಸ್ತೀವಿ. ಅಂದ್ರೆ ಎರೆಹುಳು ಕಸ ಕಡ್ಡಿ ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ತಿಂದು ಅದ್ರ ಜೊತೆಗೆ ಪ್ರಾಣಿಜನ್ಯ ವಸ್ತುಗಳು ಸಗಣಿ ಅಂಶನೆಲ್ಲನ ತಿಂದು ತನ್ನ ಜಠರದಲ್ಲಿ ವಿಭಜನೆ ಮಾಡಿ ಆಗ್ತಕ್ಕಂಥ ಇಕ್ಕೆಗೆ ಎರೆ ಗೊಬ್ಬರ ಅಂತ ಕರಿತೀವಿ ನಾವು. ಹೊರಗಡೆ ಆಗ್ತಕ್ಕಂಥ ಇಕ್ಕೆಗೆ ಎರೆ ಗೊಬ್ಬರ. ಎರೆ ಗೊಬ್ಬರ ಒಂದ್ಸಲ ಚೆನ್ನ ಜಠರದೊಳಗೆ ಹಾಕಿ ಇಕ್ಕೆ ಹಾಕಿದೆ ಅಂತಂದ್ರೆ ಸಗಣಿ ಗೊಬ್ಬರದ 5 ಪಟ್ಟು ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರ್ತದೆ. ಆ ದೃಷ್ಟಿಯಿಂದ ಎರೆಗಳು ಶ್ರೇಷ್ಠ ಅಂತಕ್ಕಂಥದ್ದು, ಗೊಬ್ಬರ ಶ್ರೇಷ್ಠ ಸಗಣಿಗಿಂತ. ಉದಾಹರಣೆಗೆ ನೀವು ಸಾರಜನಕ 2 ಪಟ್ಟು ಹೆಚ್ಚಿದ್ರೆ ರಂಜಕ ಪೊಟಾಸ್ 5 ಪಟ್ಟು ಪ್ರಮಾಣ ಹೆಚ್ಚಿರ್ತದೆ, ಆ ದೃಷ್ಟಿಯಿಂದ ಒಳ್ಳೇದು. ಆಮೇಲೆ ಸಗಣಿ ಗೊಬ್ಬರ ನೀವು ಹಾಕಬೇಕಾದ್ರೆ ಜಮೀನಿಗೆ ಸಿಗಬೇಕಾದ್ರೆ 3 ತಿಂಗಳು 90 ದಿವಸ ತಗೊಳುತ್ತೆ ಯೂಮಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗ್ಬೇಕಾರೆ. ಅಂದ್ರೆ ಗಿಡಕ್ಕೆ ಬೇಕಾದಂತ ರೀತಿಯೊಳಗೆ ಪರಿವರ್ತನೆ ಆಗಿ ಗಿಡಕ್ಕೆ ಸಿಗಬೇಕಾದ ರೀತಿಯೊಳಗೆ ಆಗ್ಬೇಕಾರೆ. ಅದೇ ಎರೆ ಗೊಬ್ಬರ ನೀವು ಜಮೀನಿಗೆ ಹಾಕಿದ್ರಿ ಅಂತಂದ್ರೆ ಗಿಡಕ್ಕೆ ಕೇವಲ 15-20 ದಿವಸಕ್ಕೆ ಸಿಗೋದ್ರಿಂದ ಬೆಳೆ ಬಹಳ ಸದೃಢವಾಗಿ ಬೆಳೆ ಬರ್ತದೆ. ಒಂದೊಂದು ನಾನು ಅಂದ್ರೆ ಎರೆಹುಳದೊಳಗೆ ಬರೇ ಸಾರಜನಕ ರಂಜಕ ಪೊಟಾಸ್ ಇರೋದಿಲ್ಲ, ಅದ್ರ ಜೊತೆಗೆ ಲಘು ಪೋಷಕಾಂಶಗಳ ಪ್ರಮಾಣ ಕೂಡ ಹೆಚ್ಚಿರ್ತದೆ. ಅದಕ್ಕಾಗಿ ಲಘು ಪೋಷಕಾಂಶ ಉದಾಹರಣೆಗೆ ಹೇಳೋದಾದ್ರೆ ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಐರನ್, ಸಲ್ಫರ್, ಇವು ಜೊತೆಲೆ ಕೂಡ ಬೆಳೆಗೆ ಬೇಕಾದಂತ ಸಸ್ಯವರ್ಧಕಗಳು ಹೆಚ್ಚಿರ್ತವೆ. ಆ ದೃಷ್ಟಿಯಿಂದ ಬಹಳಷ್ಟು ಎರೆಹುಳು ಗೊಬ್ಬರ ಕೃಷಿಯೊಳಗೆ ಬಂದ್ರೆ ಮಾತ್ರ ನಮ್ದು ಸಾವಯವ ಕೃಷಿ ಯಶಸ್ವಿಯಾಗಿ ಅಂದ್ರೆ ಸಕ್ಸಸ್ ಯಶಸ್ವಿ ಆಗಬಲ್ದು ಅಂತಕ್ಕಂಥದ್ದು ಒಂದು ವಿಧಾನ. ಅಂದ್ರೆ ಯಾವ್ಯಾವ ರೀತಿಯೊಳಗೆ ಎರೆಹುಳುಗಳು ಕೃಷಿಯೊಳಗೆ ಬಳಸಬಹುದು ಅಂತಕ್ಕಂಥ ತಾವು ಕೇಳಿರ್ತಕ್ಕಂಥದ್ದು, 3 ರೀತಿಯೊಳಗೆ ಬಳಸ್ತೀವಿ ನಾವು. ಒಂದು, ಎರೆಹುಳುಗಳನ್ನ ಗೊಬ್ಬರ ಮಾಡಿ, ಅಂದ್ರೆ ಗೊಬ್ಬರ ಕಸ ಕಡ್ಡಿ ಇರ್ತಕ್ಕಂಥ ಕಸಕಡ್ಡಿಯನ್ನು ತಿಂದು ಗೊಬ್ಬರ ಮಾಡಿ ಗೊಬ್ಬರವನ್ನ ಜಮೀನಿಗೆ ಬಳಸ್ತಕ್ಕಂಥ ಬೆಳೆಗಳಿಗೆ ಬಳಸ್ತಕ್ಕಂಥ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ. ಈಗಾಗಲೇ ಗೊಬ್ಬರ ಮಾಡ್ತಕ್ಕಂಥ ವಿಧಾನಗಳು ಬಹಳಷ್ಟು ವಿಧಾನಗಳಿದಾವೆ. ಹೌದು, ಉದಾಹರಣೆಗೆ ತೊಟ್ಟಿ ಪದ್ಧತಿ ಮಾಡ್ಕೊಳ್ತಾರೆ ಕೆಲವರೆಲ್ಲ, ಅಂದ್ರೆ ಭೂಮಿಯ ಮೇಲ್ಮಟ್ಟದಲ್ಲೇ ಕೆಲವು ತೊಟ್ಟಿಗಳು ಮಾಡಿ ಬೆಳೀತಕ್ಕಂಥದ್ದು. ಇನ್ನು ಕೆಲವು ತಳಭಾಗದಲ್ಲಿ ಅಂದ್ರೆ ಕೆಳಭಾಗ ಜಮೀನಿನಲ್ಲೇ 2 ಅಡಿ ಆಳ ತೆಗೆದು ಗುಂಡಿ ತೆಗೆದು, ಗುಂಡಿ ಅಂದ್ರೆ ತಳಭಾಗದಲ್ಲಿ ಗುಂಡಿ ತೆಗೆದು, ಉದಾಹರಣೆಗೆ ಒಂದು 20 ಅಡಿ ಉದ್ದ, ನಾವು ಎದುವಾಳ್ಬೇಕಾದ್ರೆ 2-3 ಅಡಿ ಆಳ, ಎತ್ತರ ಎಷ್ಟು ಅಂತಕ್ಕಂಥ, ಕೆಳಗಡೆ ಗುಂಡಿ ತೆಗಿಬೇಕಾದ್ರೆ ಆಳ ಅಷ್ಟೇ ಬರ್ತದೆ. ಎತ್ತರ ಬಂದ್ರೆ ಈಗ ಮೇಲ್ಭಾಗದಲ್ಲಿ ಹೋದ್ರೆ 3 ಅಡಿ ಎತ್ತರ ಇರತಕ್ಕಂಥದ್ದು, 4 ಅಡಿ ಹಗಲ, 20 ಅಡಿ ಉದ್ದಿರ್ತಕ್ಕಂಥ ಗುಂಡಿಗಳನ್ನು ತೆಗೆದು ಇವತ್ತು ಮಾಡ್ತಕ್ಕಂಥ ಗುಂಡಿ ಪದ್ಧತಿ ಮಾಡ್ತದ್ರೆ, 2-3 ಪದ್ಧತಿಯಲ್ಲಿ ಮಾಡ್ತದ್ರೆ. ನಾನು ರೈತರಿಗೆ ಹೇಳೋದಿಷ್ಟೇ, ಯಾರು ಸ್ವಂತವಾಗಿ ಮಾಡ್ತೀನಿ ಅಂತ ಹೊರಟ್ರೆ ಕಡಿಮೆ ಖರ್ಚಿರ್ಬೇಕು. ನಾವು ಬಹಳಷ್ಟು ರೈತ ಇವತ್ತಿನ ಕೃಷಿಯೊಳಗೆ ಹೇಳೋದಿಷ್ಟೇ, ನಾನು ಏನೇ ಮಾಡಿ

ಯಾವುದೇ ಗಿಡ, ತಾಯಿ ಗಿಡ, ಬಾಳೆ ಗಿಡ, ನಾವೇನ್ ನಾವು ಗೊನೆ ಕಟ್ ಮಾಡಿದ್ಮೇಲೆ ನೇರವಾಗಿ ಯಾವುದೇ ಕಾರಣಕ್ಕೆ ಹಾಕೋದು ಒಳ್ಳೆ ಪದ್ಧತಿ ಅಲ್ಲ. ತಾಯಿ ಗಿಡದು ಬಟ್ ರೈತರು ಬಾಳೆಗಾಗ ಬೆಳೆಯೋದ್ರಿಂದ ಏನಾಗಿದೆ, ಬಾಳೆ ಗೊನೆ ಬಂದಾಕ್ಷಣ ಬಾಳೆ ಗಿಡನ ಯಾಕೆ ಇಟ್ಕೋಬೇಕು, ಇಲ್ಲ ಕ್ಲೀನ್ನೆಸ್ ಇರೋ ದೃಷ್ಟಿಯಿಂದನೋ ನೆಕ್ಸ್ಟ್ ಕೂಳೆ ಬೆಳಿಬೇಕಂತ ದೃಷ್ಟಿಯಿಂದನೋ ತಾಯಿ ಗಿಡನ ತೆಗೆದಾಕ್ಬಿಡ್ತಾರೆ. ಅದು ರೈತರು ಮಾಡ್ತಕ್ಕಂಥ ದೊಡ್ಡ ತಪ್ಪು ಅಂತಕ್ಕಂಥದ್ದನ್ನ ಯಾವಾಗ್ಲೂ ರೈತರು ಅಲ್ಲಿ ಒಂದ್ ಸ್ವಲ್ಪ ಒಂದ್ ವಿಷಯ ಇಲ್ಲೇ ಸ್ಪಷ್ಟಪಡಿಸ್ಬಿಡ್ತೀನಿ ರೈತರಿಗೆ, ಯಾವುದೇ ಕಾರಣಕ್ಕೆ ತಾಯಿ ಗಿಡನ ಕಡದ ಹಾಕಬೇಡಿ. ಕಡದು ಯಾಕೆ ಹಾಕಬೇಡಿ ಅಂತಂದ್ರೆ ಅದ್ರ ಬದಲಾಗಿ ಗೊನೆ ಕಟ್ ಮಾಡಿದ ಮೇಲೆ ಏನಾಗುತ್ತಲ್ಲ, ಮೇಲಿನ ತಲೆ ಭಾಗ ಮಾತ್ರ ತೆಗೀರಿ, ಹಾಗೆ ಉಳಿಸ್ರಿ. ತಾಯಿಗೆ ಮರಿ ಗಿಡ ಏನ್ ಮರಿ ಪಕ್ಕದಾಗ ಬಿಟ್ಟಿರ್ತಾರಲ್ಲ, ತಾಯಿ ಗಿಡನ ಹಾಗೆ ನಿಂದಿಸ್ರಿ. ಒಂದು 2-3 ತಿಂಗಳಾದ್ಮೇಲೆ ಮೇಗ ಒಂದ್ 2-3 ಅಡಿಯಷ್ಟು ಮೇಲಿನ ತಾಯಿ ಗಿಡ ಒಣಗ್ತಾ ಬರುತ್ತೆ. ಒಣಗಿದ ಮೇಲೆ ಆ ಭಾಗನ ಕಟ್ ಮಾಡಿ ಮತ್ತೆ ಕೆಳಗಡೆ ಹಾಕಿ. ಅಂದ್ರೆ ಹಂತ ಹಂತವಾಗಿ ತಾಯಿ ಗಿಡನ ಅಲ್ಲೇ ನೀವು ಕಟ್ ಮಾಡಿ ಹಾಕೋದ್ರಿಂದ ತಾಯಿ ಗಿಡ ಮರಿಗೆ, ಅಂದ್ರೆ ನೀವು ಏನಾದ್ರು ಎರಡನೇ ಬೆಳೆ ಕೂಳೆ ಬೆಳೆಯೋಗೆ 25% ನಷ್ಟು ರಾಸಾಯನಿಕ ಗೊಬ್ಬರದ ಅಂಶವನ್ನು ತಾಯಿ ಗಿಡ ಕೊಲ್ಲಬಲ್ಲದು. ಆಗ್ತಕ್ಕಂಥ ರಾಸಾಯನಿಕ ಗೊಬ್ಬರದ 25% ನಷ್ಟು ತಾಯಿ ಗಿಡ ಕೊಲ್ಲಬಲ್ಲದು. ನೀವು ನೇರವಾಗಿ ಹೊರಗಡೆ ಹಾಕಿದ್ರೆ ಅಂದ್ರೆ ಕಂಪ್ಲೀಟ್ ವೇಸ್ಟ್ ಆಗ್ಬಿಡ್ತದೆ ತ್ಯಾಜ್ಯ ವಸ್ತು. ರೈತರಿಗೆ ಗೊತ್ತಿದೆಯಲ್ಲೋ, 1 ಎಕರೆಗೆ 4 ಟನ್ ಬಾಳೆದಿಂಡು ವೇಸ್ಟ್ ಹೊರಗೆ ಬರುತ್ತೆ. 4 ಟನ್, 4,000 ಕೆಜಿ ಹೊರಗೆ ಬರುತ್ತೆ. ಅದು ವೇಸ್ಟ್ ಆಗಬಾರ್ದು. ಆಕ್ಚುಲಿ ನಾನು ಹೇಳದ್ ಏನಂತಂದ್ರೆ, ಆ ಬಾಳೆದಿಂಡು ಎಲ್ಲಿ ರೈತರು ವೇಸ್ಟ್ ಆಗಿ ಹೊರಗಡೆ ಬಿಸಾಕಿರ್ತಾರೆ, ಬುದ್ಧಿವಂತ ರೈತರು ರೈತರು ಅನ್ನೋದಕ್ಕಿಂತ ಸಾವಯವ ಕೃಷಿಕರಾಗಬೇಕು. ನಾನು ಬಹಳಷ್ಟು ಜನ ಹೇಳ್ತಿರ್ತೀನಿ, ಕೃಷಿಕ ಬೇರೆ ರೈತ ಬೇರೆ. ರೈತನಾದ್ರೆ ಸಕ್ಸಸ್ ಬಹಳ ಕಡಿಮೆ, ಕೃಷಿಕನಾದ್ರೆ ಮಾತ್ರ ಕೃಷಿಯೊಳಗೆ ಸಕ್ಸಸ್. ರೈತ ಅಂತಂದ್ರೆ ಒಂದ್ ಬೆಳೆ ಬೆಳಿತೇನೆ ಅಂದ್ರೆ ಅವ್ನು ರೈತ ಅಂತಾನು ಕರಿಬಹುದು, ಕೃಷಿಕ ಅಂತ ಕರೆಯಕ್ಕಾಗಲ್ಲ. ಕೃಷಿಕ ಅಂತ ಕರಿಬೇಕು ಅಂತಂದ್ರೆ ಎಲ್ಲಾ ಅಂಗಗಳನ್ನ ಅವನು ಅಳವಡಿಸಿಕೊಂಡಿರ್ಬೇಕಾಗತ್ತೆ. ಉದಾಹರಣೆಗೆ ನಾವು ಕೃಷಿಕ ಅಂತ ಕರಿಬೇಕಂದ್ರೆ ಬೆಳೆಗಳನ್ನು ಬೆಳಿಬೇಕು, ಕೃಷಿ ಬೆಳೆಯನ್ನು ಬೆಳಿಬೇಕು, ತೋಟಗಾರಿಕೆ ಬೆಳೆಯನ್ನು ಬರಬೇಕು, ಅರಣ್ಯ ಬೆಳೆಗಳು ಬರಬೇಕು, ನಾವಿರ್ತಕ್ಕಂಥ ಮೇವಿನ ಬೆಳೆಗಳು ಬಿಡಬೇಕು, ಮೇವು ಹೈನುಗಾರಿಕೆಗೆ ಉಪಯೋಗ ಆಗಬೇಕು, ಹೈನುಗಾರಿಕೆ ತ್ಯಾಜ್ಯ ವಸ್ತುಗಳು ಸಾವಯವ ಗೊಬ್ಬರಕ್ಕೆ ಉಪಯೋಗ ಆಗಬೇಕು, ಎಲ್ಲವನ್ನು ಉಪಯೋಗ ಆಗಬೇಕು. ಸಮಗ್ರ ಕೃಷಿ ಪದ್ಧತಿನ ಅಳವಡಿಸಿಕೊಂಡಿರ್ತಕ್ಕವನು ಕೃಷಿಕ ಅಂತ ನಾವು ಕರಿತೇವೆ ಸರ್. ಒಂದು ದೃಷ್ಟಿಯಿಂದ ಕೃಷಿಕರಾದ್ರೆ ಮಾತ್ರ ಇವತ್ತಿನ ಮಟ್ಟಿಗೆ ಸಕ್ಸಸ್ ಆಗ್ಲಿಕ್ಕೆ, ಕೃಷಿಯೊಳಗೆ ಯಶಸ್ಸು ಪಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ರೈತರು ಮಾಡ್ಕೊಳ್ಬೇಕಾಗ್ತದೆ. ನಾನು ಆ ದೃಷ್ಟಿಯಿಂದ ನಾನು ಹೇಳ್ಬೇಕಾದ್ರೆ ಇರೋದಿಲ್ಲ, ಕೃಷಿಯೊಳಗೆ ಯಾವ ಉಪಯೋಗ ಆಗಬೇಕು. ಆ ಬಾಳೆ ನಾನು ಹೇಳ್ಬೇಕಾದ್ರೆ ಹೇಳಿದೆ, ವೇಸ್ಟೇಜ್ ಏನ್ ಸಿಗ್ತೈತೆ ಆ ವೇಸ್ಟೇಜ್ ಅನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಏನ್ ಮಾಡಿ ಒಂದು 50 ಬಾಳೆದಿಂಡುಗಳನ್ನ ಕಟ್ಕೊಂಡು ಹೊರಗಡೆ ಹಾಕಿರ್ತಾರೆ. ಆ ಬಾಳೆ ತಂದು ರೈತರು ಏನ್ ಮಾಡ್ಬೇಕು, ಚೆನ್ನಾಗಿ ಕಟ್ ಮಾಡ್ಬಿಡ್ಬೇಕು ಆ ಬಾಳೆದಿಂಡುಗಳ. ಕಟ್ ಮಾಡಿ ಪ್ರತಿ ಗಿಡಕ್ಕೆ ಒಂದು 50 ಕೆಜಿಯಷ್ಟು ಗಿಡ ಸುತ್ತ ಸುರಿಬೇಕು. 6 ಅಡಿ ದೂರದಲ್ಲಿ 2 ಅಡಿ ನಾಟ್ ಓಪನ್ ಮಾಡಿರ್ತೀರಿ, ಆ 2 ಅಡಿ ನಾಟದಲ್ಲಿ 50 ಕೆಜಿಯಷ್ಟು ಬಾಳೆದಿಂಡನ್ನ ಹಾಕಬೇಕು. ಬಾಳೆದಿಂಡನ್ನ ಹಾಕಿ ಅದರಲ್ಲಿ 25% ನಷ್ಟು, ಉದಾಹರಣೆಗೆ ಒಂದು 25% ಅಂದ್ರೆ 30 ಹೆಚ್ಚು ಕಡಿಮೆ ಒಂದು 50% ನಷ್ಟು ಆದ್ರೂ ಕೂಡ ಸಾವಯವ ಗೊಬ್ಬರದ ಅಂದ್ರೆ ಸಗಣಿ ಗೊಬ್ಬರನ್ನ ಮೇಲೆ ಅದ್ರ ಮೇಲೆ ಹಾಕಬೇಕು. ಅಂದ್ರೆ ಬಾಳೆದಿಂಡಿನ ಮೇಲೆ ಸಗಣಿ ಗೊಬ್ಬರನ್ನ ಒಂದು 30-40 ಕೆಜಿಯಷ್ಟು ಸಗಣಿ ಗೊಬ್ಬರ ಕೂಡ ಮೇಲಿನ ಅದನ್ನ ಹಾಕಬೇಕು. ಬಾಳೆದಿಂಡಲ್ಲಿ ತೇವಾಂಶ ಹೆಚ್ಚಿರ್ತದೆ, ಕಸಕಡ್ಡಿ ಆಲ್ರೆಡಿ ಅದು, ಅದ್ರ ಮೇಲೆ ಸ್ವಲ್ಪ ಕಸಕಡ್ಡಿ ತೆಗೆದ ಮೇಲೆ ಸಗಣಿ ಗೊಬ್ಬರದ ಅಂಶ ಹಾಕೋದ್ರಿಂದ ಏನಾಗುತ್ತೆ, ಅದು ಏನಾಗುತ್ತೆ, ಕಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಹಾಸಿಡ್ಡುಗಳು ಕಣದಲ್ಲಿ ಕಂಚಲದಲ್ಲಿ ಇರ್ತಕ್ಕಂಥವು ಸಗಣಿಯಲ್ಲಿ ಇರ್ತಕ್ಕಂಥವು ಹಾಸಿಡ್ಡುಗಳು ಕಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು 25-30 ದಿವಸ ಕಳೆದ ಮೇಲೆ, ಚೆನ್ನಾಗಿ ಕಳೆದ ಮೇಲೆ, ಆ ಕಳೆದ ಪ್ರಾರಂಭ ಆಗುತ್ತೆ. ಕಳೆದ ಮೇಲೆ ಏನ್ ಮಾಡ್ಬೇಕು, ಪ್ರತಿ ಒಂದೊಂದು ಗಿಡಕ್ಕೆ 5-5 ಎರೆಹುಳ ಬಿಡಬೇಕು. ಇದು ಇಲ್ಲೇ ಟೆಕ್ನಾಲಜಿ ಇರೋದು. ಎರೆಹುಳಕ್ಕೆ ಏನ್ ಬೇಕಾಗಿತ್ತು, ನೆರಳಿದೆ, ನೆರಳು ಸಿಕ್ತು. ತಿನ್ನೋದು ಕಸಕಡ್ಡಿ ಆಲ್ರೆಡಿ ಬಾಳೆದಿಂಡ ಹಾಕಿದ್ರಿ, ಕಸಕಡ್ಡಿ ಇದೆ, ಸಗಣಿ ಅಂಶ ಇದೆ, 2 ಸಿಕ್ತು. ತೇವಾಂಶ ಇದ್ರೆ ಡ್ರಿಪ್ಪರ ಮಾಡಿರ್ತೀರಿ, ಇಲ್ಲ ನೀರು ಹರಿ ನೀರ್ ಮುಖಾಂತರ ನೀರ್ ಬಿಡ್ತಿರ್ತೀರಿ. 3 ಅಂಶ ಸಿಕ್ಕ ಮೇಲೆ ಎರೆಹುಳು ತಂತಾನಾಗಿ ಅಲ್ಲಿ 5 ಹುಳ ಬಿಟ್ರಿ ಅಂತಂದ್ರೆ, ಎರೆಹುಳು ಗಿಡಕ್ಕೆ ಪ್ರತಿ ಗಿಡಕ್ಕೆ ಬಿಟ್ಟು ಆ ಮೇಲ್ಭಾಗವನ್ನ ಮುಚ್ಚಬೇಕು. ಅಥವಾ ಬಾಳೆ ಗರಿಗಳಿಂದ ಆದ್ರಾದ್ರೂ ಮುಚ್ಚಿ, ಅಥವಾ ಕಬ್ಬಿನ ರೌದೆ ಸಿಗ್ತದೆ ವೇಸ್ಟ್ ಆಗಿ, ಬಹಳಷ್ಟು ಕಬ್ಬಿನ ರೌದೆ ಸುಡ್ತಾ ಇದಾರೆ, ಸುಡೋದ್ರ ಬದಲಾಗಿ ಉಪಯೋಗ ಮಾಡ್ಕೊಳ್ರಿ. ಕೃಷಿ ತ್ಯಾಜ್ಯ ವಸ್ತುಗಳನ್ನ ನಾವೇನು ವೇಸ್ಟ್ ಅಂತ ಕರಿತೇವೆ, ವೇಸ್ಟ್ ಹ್ಯಾಸ್ ಟು ಬಿ ಯುಟಿಲೈಸ್ ಆಸ್ ಎ ಮ್ಯಾನ್ಯೂರ್, ಗೊಬ್ಬರ ಆಗಬೇಕು, ಗೊಬ್ಬರಕ್ಕೆ ಬಳಕೆ ಆಗಬೇಕು ಅಂತಕ್ಕಂಥ ಆ ದೃಷ್ಟಿಯಿಂದ ಹಾಕಿ ಮೇಲ್ಭಾಗ ಮುಚ್ಚಿದ್ರಿ ಅಂತಂದ್ರೆ, ಯಾವಾಗ್ಲೂ ಎರೆಹುಳಕ್ಕೆ ನೆನ್ಪಿಟ್ಕೊಂಡಿರಿ, ಯಾವತ್ತು ಬೆಳಕನ್ನು ಇಷ್ಟಪಡೋದಿಲ್ಲ, ಬೆಳಕು ದ್ವೇಷ ಮಾಡ್ತದೆ ಎರೆಹುಳು. ಬೆಳಕಿನ ಹಗಲು ಟೈಮ್ನಲ್ಲಿ ಕತ್ಲಾಗಬೇಕು, ಅದು ಕತ್ಲು ಇಷ್ಟ ಅಲ್ಲ. ರಾತ್ರಿ ಟೈಮ್ ಕತ್ಲು ಇಷ್ಟ ಅಲ್ಲ, ಬೆಳಗಿನ ಟೈಮ್ನಲ್ಲಿ ಕತ್ಲಿನ ಇಷ್ಟಪಡ್ತೈತಿ. ಅಂದ್ರೆ ಪಾರ್ಷಿಯಲ್ ಶೇಡಿಂಗ್ ಇಷ್ಟಪಡ್ತದೆ. ಅಂದ್ರೆ ನೀವು ಮೇಲ್ಭಾಗ ಮುಚ್ಚಿದ್ರೆ ಅಂದ್ರೆ ಒಳಭಾಗ ಕತ್ಲಾಗತ್ತೆ, ಅವಾಗ ಎರೆಹುಳಕ್ಕೆ ಬೇಕಾದಂತ ನಿರ್ಮಾಣ ಆಗೋದ್ರಿಂದ ಎರೆಹುಳು ನೇರವಾಗಿ ತಿಂದು ಗೊಬ್ಬರ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. 45 ದಿವಸಕ್ಕೇನೆ ಎರೆಹುಳ, ಒಂದು ಹುಳ ನಿಮಗೆ ಸಿಕ್ತು ಅಂತಂದ್ರೆ, ಉದಾಹರಣೆ ನಾನು ಹೇಳ್ತಿರ್ತೀವಿ, 1 ಕೆಜಿ ಎರೆಹುಳು ಹಾಕಿದ್ರೆ ಅಂತಂದ್ರೆ 20 ಕೆಜಿ ವೇಸ್ಟ್ ಕನ್ವರ್ಷನ್ ಮಾಡಬಲ್ಲ, ಅಷ್ಟು ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ಎಸ್ಪೆಷಲಿ ಜಾತಿ ಅಂದ್ರೆ ನಾನು ಹೇಳಿದ್ರು ಯುಡ್ರಿಲೇಶ್ ಯೋಜನೆ ಅಂತಕ್ಕಂಥ ಒಂದು ಜಾತಿ ಎರೆಹುಳುಗಳನ್ನ ಹೆಚ್ಚಾಗಿ ಬಳಸ್ರಿ ಅಂತಕ್ಕಂಥ, ಅದಕ್ಕೆ